ತಾಯಿ ದೊಡ್ಡಮ್ಮನ ಪಟ್ಟೆಯ ನೊಗೆವಾರೆ ಕಟ್ಟಿಲ್ಲವೆಂದ ಮಡಿವಾಳ ಗೆಜ್ಜೆ ಮಾತಾಡುತ್ತಾವೋ ಕಟ್ಟಿಲ್ಲವೆಂದ ಮಡಿವಾಳ ಈ ಊರ ಕಟ್ಟಿಲ್ಲವೆಂದ ಮಡಿವಾಳ ಈ ಊರ ಹಿರಿಯ ಕೆಳಗೆ ಶಿವಗಂಗೆ ಗೆಜ್ಜೆ ಮಾತಾಡುತ್ತಾವೋ ಹಿರಿಯ ಕೆಳಗೆ ಶಿವಗಂಗೆ ಗೆಜ್ಜೆ ಮಾತಾಡುತ್ತಾವೋ ಗೆಜ್ಜೆ ಮಾತಾಡುತ್ತಾವೋ ಕೇಳಿ ಕಾರ್ಯಕ್ರಮ ನೇಗಿಲ ಮಿಡಿತ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಪ್ರದೀಪ್ ಗೋಪಕಳೆ ಅಂತೇಳಿ. ಸೊ ನಾನು ಗ್ರಾಮೀಣ ಕೃಷಿ ಹವಾಮಾನ ವಿಭಾಗ ವಲಯ ಕೃಷಿ ಮತ್ತು ತೋಟಗಾರಿಕೆ ಸಂಶೋಧನಾ ಕೇಂದ್ರ ನವಲೆ ಶಿವಮೊಗ್ಗದಲ್ಲಿ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ಸೊ ಇವತ್ತಿನ ಮಾಹಿತಿ ನೀಡತಕ್ಕಂಥ ವಿಷಯ ಅಂತಂದ್ರೆ ಹವಾಮಾನದ ಮಾಹಿತಿಯನ್ನು ನೀಡಲು ಇರತಕ್ಕಂಥ ಆ್ಯಪ್ಗಳು. ಸೊ ಈಗ ಇತ್ತೀಚಿನ ದಿನಗಳಲ್ಲಿ ಎಲ್ಲರ ಹತ್ರನೂ ಕೂಡ ಸ್ಮಾರ್ಟ್ ಫೋನ್ ಅಂತ ಏನು ಕರಿತೀವಿ, ಫೋನ್ ಇರೋದರಿಂದ ಸೊ ರೈತರು ಈ ಹವಾಮಾನದ ಮಾಹಿತಿಗಳನ್ನು ವಿವಿಧ ಆ್ಯಪ್ಗಳಲ್ಲಿ ತಿಳ್ಕೊಬೋದು. ಹವಾಮಾನ ಮಾಹಿತಿ ಜೊತೆಗೆ ನಾವು ಕೃಷಿ ಕಾರ್ಯಚಟುವಟಿಕೆಗಳನ್ನು ಏನು ಕೈಗೊಳ್ಬೋದು ಅನ್ನೋದನ್ನು ಕೂಡ ತಾವು ಇದ್ದಲ್ಲೇ ತಮ್ಮ ಫೋನಲ್ಲೇ, ಸೊ ಇಂಟರ್ನೆಟ್ ಇದ್ದರೆ ಎಲ್ಲಿ ಬೇಕಾದಲ್ಲಿ ನೀವು ನೋಡ್ಬೋದು, ಆಕ್ಸೆಸ್ ಮಾಡ್ಬೋದು. ಸೊ ಹಾಗಾದರೆ ಈ ಹವಾಮಾನದ ಮಾಹಿತಿನ ನಾವು ತಿಳ್ಕೊಳ್ಳೇಬೇಕಾಗುತ್ತೆ, ಯಾಕಂದರೆ ಕೃಷಿ ಮಾಡಬೇಕಂದ್ರೆ ಹವಾಮಾನ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಅಂಶ ಆಗಿರೋದ್ರಿಂದ. ಸೊ ಹಾಗಾದರೆ ಹವಾಮಾನ ಮಾಹಿತಿ ತಿಳ್ಕೊಳ್ಳಿಕ್ಕಿರ್ತಕ್ಕಂಥ ಆ್ಯಪ್ಗಳು, ಸೊ ನಾನು ಹೇಳ್ತಕ್ಕಂಥ ಆ್ಯಪ್ಗಳು ಭಾರತೀಯ ಹವಾಮಾನ ಇಲಾಖೆಯವರು ಮಾಡಿರ್ತಕ್ಕಂಥ ಆ್ಯಪ್ಗಳು. ಸೊ ಈ ಆ್ಯಪ್ಗಳಲ್ಲಿ ಹವಾಮಾನದ ಮುನ್ಸೂಚನೆ ಮತ್ತು ಹವಾಮಾನದ ಬಗ್ಗೆ ಇರತಕ್ಕಂಥ ಕೃಷಿ ಚಟುವಟಿಕೆಗಳ ಬಗ್ಗೆ ತಾವು ತಿಳ್ಕೊಬೋದಾಗಿದೆ. ಸೊ ಪ್ರಮುಖವಾಗಿ ಆ್ಯಪ್ಗಳಲ್ಲಿ ಸೊ ಮೇಘದೂತ್ ಅಂತ ಆ್ಯಪ್. ಸೊ ಈ ಆ್ಯಪಲ್ಲಿ ವಾರದಲ್ಲಿ ಎರಡು ಸಲ ನಿಮಗೆ ವೆದರ್ ಫೋರ್ಕ್ಯಾಸ್ಟ್ ಅಂತ ಏನು ಕರಿತೆ ಹವಾಮಾನ ಮುನ್ಸೂಚನೆಯನ್ನು ಕೊಡ್ತಾರೆ. ಸೊ ಹವಾಮಾನ ಮುನ್ಸೂಚನೆಗೆ ಅನುಗುಣವಾಗಿ ನಾವು ವೆದರ್ ಬುಲೆಟಿನ್ಸ್ ಅಂತ ಪ್ರಿಪೇರ್ ಮಾಡಿ ಈ ಆ್ಯಪಲ್ಲಿ ಬರುವ ಹಾಗೆ ಆಯಾ ಜಿಲ್ಲೆಯ ರೈತರಿಗೆ ಬರುವ ಹಾಗೆ ಮಾಡ್ತೀವಿ. ಈ ಆ್ಯಪನ್ನು ಅತಿ ಸುಲಭವಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು, ಉಚಿತವಾಗಿರ್ತಕ್ಕಂಥ ಆ್ಯಪ್. ಸೊ ತಮ್ಮ ಪ್ಲೇಸ್ಟೋರಲ್ಲಿ ಹೋಗಿಬಿಟ್ಟು ಮೇಘದೂತ್ ಅಂತ ನೀವು ಟೈಪ್ ಮಾಡಿ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡು ತಮಗೆ ಬೇಕಾಗಿರ್ತಕ್ಕಂಥ ಭಾಷೆ ಅಂತ ಕನ್ನಡ ಇರ್ಬೋದು ಇಂಗ್ಲೀಷಲ್ಲಿ ತಾವು ಮಾಹಿತಿಯನ್ನು ತಿಳ್ಕೊಬೋದು. ಸೊ ಇದರಲ್ಲಿ ನಾವು ಪ್ರಮುಖವಾಗಿ ಸೊ ಇಂದಿನ 5-10 ದಿನದ ವಾತಾವರಣದ ಅಂಶಗಳು ಏನಾಗಿತ್ತಪ್ಪ ಕಳೆದ ವಾರದಲ್ಲಿ ಅದು ಇರುತ್ತೆ, ಮತ್ತು ಫೋರ್ಕ್ಯಾಸ್ಟ್ ಅಂತ ಏನು ಕರಿತೀವಿ ಮುನ್ಸೂಚನೆ ಅಂತ ಕರಿತೀವಿ. ಸೊ ಮುಂದಿನ 5 ದಿನಕ್ಕೆ ಮುನ್ಸೂಚನೆ ಪ್ರಮುಖವಾಗಿ ಮಳೆ, ಉಷ್ಣಾಂಶ ಗರಿಷ್ಠ ಮತ್ತು ಕನಿಷ್ಠ, ಆರ್ದ್ರತೆ, ಗಾಳಿ ವೇಗ ಮತ್ತು ದಿಕ್ಕು, ಇವುಗಳ ಬಗ್ಗೆ ಮಾಹಿತಿಯನ್ನು ಕೇಳ್ತೀವಿ. ಸೊ ಇದಷ್ಟೇ ಅಲ್ಲದೆ ಅಕ್ಕಪಕ್ಕ ಜಿಲ್ಲೆಯದು ಕೂಡ ನೀವು ಮಾಹಿತಿಯನ್ನು ಪಡ್ಕೋಬೋದು. ಇಲ್ಲಿವರೆಗೆ ನಾವು ಬರೀ ಜಿಲ್ಲೆಯ ಹವಾಮಾನ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಸೊ ಇನ್ನು ಮುಂದೆ ತಾಲೂಕು ಬ್ಲಾಕ್ ಅಂತ ಏನು ಕರಿತೀವಿ, ಬ್ಲಾಕ್ ಹವಾಮಾನ ಮಾಹಿತಿ ಜೊತೆಗೆ ಕೃಷಿ ಚಟುವಟಿಕೆಗಳ ಬಗ್ಗೆ ನಾವು ಇನ್ನು ಮುಂದೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಸೊ ಇದು ಮೇಘದೂತ್ ಅಂತೇಳಿ ಪ್ರಮುಖವಾಗಿರ್ತಕ್ಕಂಥ ಆ್ಯಪ್. ಇನ್ನೊಂದು ಮೌಸಮ್ ಆ್ಯಪ್ ಅಂತ ಇದೆ. ಸೊ ಇದನ್ನು ಕೂಡ ಭಾರತೀಯ ಹವಾಮಾನ ಇಲಾಖೆಯವರೇ ಮಾಡಿರ್ತಕ್ಕಂಥ ಆ್ಯಪ್. ಸೊ ಈ ಆ್ಯಪಲ್ಲಿ ಕೂಡ ನಾವು ಹವಾಮಾನದ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೋದು. ಸೊ ಹವಾಮಾನದ ಬಗ್ಗೆ ಮಾಹಿತಿ ಅಂತಂದರೆ ಇನ್ಸ್ಟಂಟ್ ಇನ್ಫಾರ್ಮೇಷನ್ ಅಂತ ಕರೀವಿ. ಸದ್ಯಕ್ಕೆ ಏನೈತಪ್ಪ, ಈಗ ಸದ್ಯಕ್ಕೆ ಮಳೆ ಬಗ್ಗೆ ಇರ್ಬೋದು, ಸದ್ಯಕ್ಕೆ ಉಷ್ಣಾಂಶದ ಬಗ್ಗೆ ಇರ್ಬೋದು. ಸೊ ಈ ಮಾಹಿತಿಯನ್ನು ನಾವು ಇನ್ಸ್ಟಂಟಾಗಿ ನಾವು ತಿಳ್ಕೋಬೋದು. ಜೊತೆಗೆ ಮೋಡಗಳ ಚಲನೆ, ಸೊ ರ್ಯಾಡರ್ ಮುಖಾಂತರ ಈ ರ್ಯಾಡರಲ್ಲಿ ನಾವು ಮೋಡಗಳ ಚಲನೆಯನ್ನು ಕೂಡ ನಾವು ನೋಡ್ಬೋದು. ಅದರ ಜೊತೆಗೆ ಏನಾದರೂ ವಾರ್ನಿಂಗ್ಸ್ ಅಂತ ಏನು ಕರಿತೀವಿ, ಸೊ ವಾರ್ನಿಂಗ್ಸ್ ಇದ್ರೂ ಕೂಡ ನಾವು ತಿಳ್ಕೊಂಡು ನಾವು ಕೃಷಿ ಚಟುವಟಿಕೆಗಳನ್ನು ಕೈಗೊಳ್ಬೋದು. ಸೊ ಮೂರನೇ ಆ್ಯಪ್ ಇನ್ನೊಂದು ದಾಮಿನಿ ಅಂತ ಇದೆ. ದಾಮಿನಿ ಅಂತಂದರೆ ಪ್ರಮುಖವಾಗಿ ಈ ಆ್ಯಪನ್ನು ಪ್ರಿಪೇರ್ ಮಾಡಿರೋದು ಇತ್ತೀಚಿನ ದಿನಗಳಲ್ಲಿ ಈ ಹವಾಮಾನ ಬದಲಾವಣೆ ಆಗ್ತಾಕ್ಕಿರೋದ್ರಿಂದ ಬೇಸಿಗೆಯಲ್ಲಿ ಅತಿ ಹೆಚ್ಚು ಮಳೆ ಬರೋದು, ಗುಡುಗು ಮಿಂಚು ಬರೋದು, ಅದರಿಂದ ಮನುಷ್ಯರ ಪ್ರಾಣಹಾನಿ ಇರ್ಬೋದು ಮತ್ತು ಜಾನುವಾರುಗಳ ಪ್ರಾಣಹಾನಿ ಇರ್ಬೋದು, ಕುರಿ ಮೇಕೆ ಸಾಯ್ತಕ್ಕಂಥದ್ದನ್ನು ನೋಡ್ತಾ ಇದ್ದೀವಿ. ಸೊ ಈ ದಾಮಿನಿ ಆ್ಯಪಲ್ಲಿ ನಿಮ್ಗೆ ಏನು ಇನ್ಫಾರ್ಮೇಷನ್ ಮಾಹಿತಿ ಸಿಗುತ್ತಪ್ಪ ಅಂತಂದರೆ, ಸೊ ನಿಮಗೆ ಮುಂದಿನ 10-15 ನಿಮಿಷ ಅಪ್ ಟು 30 ನಿಮಿಷದವರೆಗೆ ಎಲ್ಲಾದರೂ ನಿಮ್ಮ ಸುತ್ತಮುತ್ತ 30-40 ಕಿಲೋಮೀಟರ್ಲಿ ಗುಡುಗು ಮಿಂಚು ಬರ್ತಕ್ಕಂಥ ಸಾಧ್ಯತೆಗಳು ಇದೆಯಾ, ಇತ್ತಲ್ಲ ಅಂತಂದ್ರೆ ನೀವು ಆ್ಯಪ್ ಅನ್ನು ಓಪನ್ ಮಾಡಿದಾಗ ಸೊ ನೀವು ಇರ್ತಕ್ಕಂಥ ಪ್ರದೇಶನೇ ಅದು ಆಯ್ಕೆ ಮಾಡ್ಕೊಳ್ತೈತಿ. ಜಿ ಪಿ ಎಸ್ ಇರೋದ್ರಿಂದ ಅದರಲ್ಲೇ ನೀವು ಗುಡುಗು ಮುಂಚೆ ಏನೋ ಬರೋ ಸಾಧ್ಯತೆ ಇದೆಯಾ, ಸೊ ನನಗೆ ಹೊಡಿತೆ ಅಂತಲ್ಲ ನಿಮ್ಮ ಸುತ್ತಮುತ್ತ ಇರೋ ಯಾರಿಗಾರು ಹೊಡಿಬೋದು ಅಥವಾ ಪ್ರಾಣಿಗಳಿಗೆ ಹೊಡಿಬೋದು, ಹೊಡೆದು ಜೀವ ಹಾನಿ ಆಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಸೊ ಈ ಆ್ಯಪ್ ಉಪಯೋಗ ಮಾಡೋದ್ರಿಂದ ನಿಮಗೆ ಈ ಹಾನಿಯನ್ನು ನಾವು ತಡೆಗಟ್ಟಬಹುದು ಮತ್ತು ಸೇಫ್ ಆಗಿರ್ತಕ್ಕಂಥ ಪ್ರದೇಶಕ್ಕೆ ನಾವು ಹೋಗ್ಬೋದು. ಇದು ಕೂಡ ನಿಮಗೆ ಉಚಿತವಾಗಿದೆ. ಸೊ ಇವು ಪ್ರಮುಖವಾಗಿರ್ತಕ್ಕಂಥ ಭಾರತೀಯ ಹವಾಮಾನ ಇಲಾಖೆಯರು ಮಾಡಿರ್ತಕ್ಕಂಥ ಮೂರು ಆ್ಯಪ್ಗಳು. ಸೊ ಇದನ್ನು ರೈತರಿಗಾಗಿ ಉಚಿತವಾಗಿ ಮಾಡಿದ್ದಾರೆ. ಸೊ ಅತಿ ಹೆಚ್ಚು ರೈತ ಬಾಂಧವರು ಇದನ್ನ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡು ಉಪಯೋಗ ಮಾಡ್ಕೋಬೇಕಂತ ತಮ್ಮ ಕೇಳ್ಕೊಳ್ತೀನಿ. ಈ ಆ್ಯಪ್ಗಳ ಬಗ್ಗೆ ಇನ್ನು ಹೆಚ್ಚು ಮಾಹಿತಿ ಏನಾದರೂ ಬೇಕಾದರೆ ಮೊಬೈಲ್ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ತಿಳ್ಕೊಬೋದಾಗಿದೆ. ನನ್ನ ಮೊಬೈಲ್ ಸಂಖ್ಯೆ 9742024076. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ಏನೇ, ನಾನು ನಮ್ಮ ಈ ವ್ಯಾಪಾರ ಸ್ವಲ್ಪ ವಿಸ್ತರಿಸಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಮಾಡ್ರಿ, ನಿಮ್ಮನ್ ತಡೆದವ್ರು ಯಾರು? ಹಂಗಲ್ಲಮ್ಮ, ಯಾರು ತಡಿತಾ ಇಲ್ಲ, ಆದ್ರೆ ಯಾರ ಸಹಾಯ ಪಡೀಲಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ. ನಾನಿಲ್ವಾ, ನನ್ನಿಂದ ಹೇಳು ಹೇಳು. ಏನ್ ನಿನ್ನಿಂದ ಆಗತ್ತ? ಅದೇ ಹಾಗೆ ಆಕಾಶವಾಣಿ ಇದೆ ಅಲ್ವಾ, ಅವ್ರ ಜಾಲ ರಾಷ್ಟ್ರಾದ್ಯಂತ ಇದೆ ಅಂತ ಕೇಳಿದೀನಿ. ಸರಿ ಅಮ್ಮ, ಅದರಿಂದ ನನಗೇನ್ ಲಾಭ ಅಂತ? ಖಂಡಿತ ಲಾಭ ಇದೆ. ಆಕಾಶವಾಣಿ ಜಾಹೀರಾತು ಮೂಲಕ ಯಾವುದೇ ನಗರದ ಗ್ರಾಹಕರನ್ನ ನೀವು ತಲುಪಬಹುದು. ಸರಿ, ಹಾಗಾದ್ರೆ ಅದನ್ನು ನೀನೆ ಹೇಳ್ಬಿಡು, ಈ ಆಕಾಶವಾಣಿನ ನಾನು ಹೇಗೆ ಸಂಪರ್ಕಿಸಬೇಕು ಅಂತ? ತುಂಬಾ ಸುಲಭ, ಹೇಳ್ತೀನಿ ಕೇಳಿ. ಒಂದ್ ನಂಬರ್ ಹೇಳ್ತೀನಿ, ಬರ್ಕೊಂತೀರಾ? ಬರ್ಕೊತೀನಿ. 8700000042424 ಇರು, ಒಂದ್ ನಿಮಿಷ ಈಗಲೇ ಫೋನ್ ಮಾಡ್ಬಿಡ್ತೀನಿ. 8700001424242 ಅಷ್ಟೇ ಸುಲಭ. ರೈತ ಬಾಂಧವರೇ, ಈಗ ಕೇಳಿ ಸಹಜ ನೈಸರ್ಗಿಕ ಕೃಷಿಯ ಮಹತ್ವ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಬೇಸಾಯ ಶಾಸ್ತ್ರ ನೈಸರ್ಗಿಕ ಕೃಷಿ ಯೋಜನೆಯ ಸಹ ಸಂಶೋಧಕರಾದ ಡಾಕ್ಟರ್ ಶಿವಾನಂದ ಗೌಡರು ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ನೈಸರ್ಗಿಕ ಕೃಷಿಯ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತಿನ ದಿನಗಳಲ್ಲಿ ನಮ್ಮ ಕೃಷಿಕ ಬಾಂಧವರು ಸಾಕಷ್ಟು ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ, ರಾಸಾಯನಿಕ ಕ್ರಿಮಿನಾಶಕಗಳ ಬಳಕೆಯಿಂದ ಸಾಕಷ್ಟು ಇವತ್ತು ನಮ್ಮ ಭೂಮಿಯ ಫಲವತ್ತತೆ ಹಾಳಾಗಿ ಹೋಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇಂತಹ ಒಂದು ಸಂದರ್ಭದಲ್ಲಿ ಇವತ್ತು ಸಾವಯವ ಕೃಷಿ ಜೊತೆಗೆ ನೈಸರ್ಗಿಕ ಕೃಷಿ ಅಂತೇಳಿ ಒಂದು ವಿಧಾನವನ್ನು ಅನುಸರಿಸಿಕೊಂಡು ಕೃಷಿಯನ್ನು ಮಾಡುವಂತಹ ಸ್ಥಿತಿಯಲ್ಲಿ ಇರುವಂತಹ ರೈತರ ಜಮೀನುಗಳಲ್ಲಿ ಸಾಕಷ್ಟು ಭೂಮಿಯ ಒಂದು ಗುಣಮಟ್ಟದಲ್ಲಿ ಸುಧಾರಣೆಯನ್ನು ನಾವು ಕಾಣ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ಇವತ್ತು ನೈಸರ್ಗಿಕ ಕೃಷಿಯ ಮಹತ್ವದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಈ ಒಂದು ನೈಸರ್ಗಿಕ ಕೃಷಿಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಳ್ಳಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಿರಿಯೂರು ತಾಲೂಕು ಬಬ್ಬೂರು ಫಾರಂನ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರ ನೈಸರ್ಗಿಕ ಕೃಷಿ ಯೋಜನೆಯ ಸಹ ಸಂಶೋಧಕರಾದಂತಹ ಡಾಕ್ಟರ್ ಶಿವಾನಂದ ಗೌಡ್ರು ಅವರು ನಮ್ಮೊಂದಿಗೆ ಇದ್ದಾರೆ. ಬನ್ನಿ, ಇವತ್ತು ಸಾಕಷ್ಟು ಈ ಒಂದು ನೈಸರ್ಗಿಕ ಕೃಷಿಯ ಬಗ್ಗೆ ತಿಳಿದುಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಳಿ ಸರ್, ಇವತ್ತಿನ ಪರಿಸ್ಥಿತಿಯಲ್ಲಿ ಸಹಜ ನೈಸರ್ಗಿಕ ಕೃಷಿಯ ಮಹತ್ವ ಯಾವ ರೀತಿ ಇದೆ ಅಂತ ಹೇಳ್ತೀರಾ? ನೈಸರ್ಗಿಕ ಕೃಷಿಯ ಮಹತ್ವ ಇವತ್ತಿನ ದಿನದಲ್ಲಿ ಹೆಚ್ಚಾಗಿದ್ದು, ಸೊ ನಾವು ಮೊದಲು ಏನು ಮಾಡ್ತಿದ್ವಿ ಅಂದರೆ ಮೊದಲಿಗೆ ನಾವು ಒಂದು ಕೆಮಿಕಲ್ ಫಾರ್ಮಿಂಗ್ ಅಂತ ಮಾಡ್ತಾ ಇದ್ವಿ, ದಟ್ ಇಸ್ ರಾಸಾಯನಿಕ ಕೃಷಿ. ಅಲ್ಲಿ ನಾವು ಏನು ಮಾಡ್ತಿದ್ವಿ, ಹೆಚ್ಚೆಚ್ಚವಾಗಿ ಸಾವಯವ ಗೊಬ್ಬರನ ಬಳಸ್ತಿರ್ಲಿಲ್ಲ. ಏನು ಮಾಡ್ತಿದ್ವಿ, ಓನ್ಲಿ ಫರ್ಟಿಲೈಸರು, ಅಂಗಡಿಗಳು ಸಿಗ್ತಕ್ಕಂಥ ಫರ್ಟಿಲೈಸರು, ಕೆಮಿಕಲ್ ಫರ್ಟಿಲೈಸರು, ಪೆಸ್ಟಿಸೈಡ್ಸ್ನ ಅಪ್ಲೈ ಮಾಡ್ತೀವಿ. ಇದರಿಂದ ನಮ್ಮ ಮಣ್ಣಿನ ಗುಣಮಟ್ಟ ಮತ್ತು ವಾತಾವರಣದ ಗುಣಮಟ್ಟದಲ್ಲಿ ಕಡಿಮೆ ಬಂತು. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ಬೋದು ದನ ಕರುಗಳ ಸಂಖ್ಯೆ ಹಳ್ಳಿಗಳಲ್ಲಿ ಕಡಿಮೆ ಆಗ್ತಾ ಇದೆ. ಇದರಿಂದ ಸಾವಯವ ಒಂದು ಕೊಟ್ಟಿಗೆ ಗೊಬ್ಬರ ಅಂತ ಹೇಳ್ತಿದ್ದು ಅದು ಕಡಿಮೆ ಆಗ್ತಾ ಇದೆ. ಸೊ ಈ ಒಂದು ನಿಟ್ಟಿನಲ್ಲಿ ಈ ನಮ್ಮ ನೈಸರ್ಗಿಕ ಕೃಷಿ ಅನ್ನುವುದು ಮಹತ್ವವನ್ನು ಪಡಿತಕ್ಕಂಥದ್ದು. ಸೊ ಈ ಕೃಷಿಯ ಬಂದ್ಬಿಟ್ಟು ಯಾವ ಥರ ಇರುತ್ತಂದರೆ, ನೈಸರ್ಗಿಕ ಕೃಷಿಯನ್ನು ನಾವು ಹಣವನ್ನು ವೆಚ್ಚ ಮಾಡದೆ ನಮ್ಮಲ್ಲಿ ಲಭ್ಯವಿರತಕ್ಕಂಥ ಪರಿಕರಗಳನ್ನು, ಬೀಜ ಆಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಕೀಟನಾಶಕ ಇರ್ಬೋದು, ಇತ್ಯಾದಿಗಳನ್ನು ಉಪಯೋಗಿಸ್ತಕ್ಕಂಥದ್ದು. ಇನ್ನೊಂದು, ನಮ್ಮ ಪರಿಸರದಲ್ಲಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥ ಸಾಮಗ್ರಿಗಳು ಇವೆಲ್ಲ. ಸೊ ಬೆಳೆಗೆ ಅಗತ್ಯವಿರುವ ಎಲ್ಲ ಅಂಶಗಳನ್ನು ಇಲ್ಲಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದು. ಸೊ ಇಲ್ಲಿ ಈ ಥರ ಮಾಡ್ತಾ ಇದ್ದೀವಿ. ಸೊ ಈ ಒಂದು ಪದ್ಧತಿ ಬಂದ್ಬಿಟ್ಟು ಏನಿದೆ ಅಂದರೆ, ನಮ್ಮ ದೇಶದಲ್ಲಿ ಸುಭಾಷ್ ಪಾಳೇಕರ್ ಅವರು ಇದರ ಜನಕ ಅಂತ ಹೇಳ್ಬೋದು. ಅವರ ಪರಿಕಲ್ಪನೆಯಿಂದ ಈ ಒಂದು ನೈಸರ್ಗಿಕ ಕೃಷಿ ಅನ್ನುವುದು ಹುಟ್ಟಿಕೊಂಡಿದೆ. ಸರ್, ನೈಸರ್ಗಿಕ ಕೃಷಿ ಅಂದ್ರೆ ಏನು, ತಿಳಿಸ್ಕೊಡಿ ಸರ್ ಇದರ ಬಗ್ಗೆ. ಸೊ ನೈಸರ್ಗಿಕ ಕೃಷಿ ಅಂತಂದ್ರೆ ಇಲ್ಲಿ ನಾವು ಯಾವುದೇ ರೀತಿಯಾದಂತಹ ಹೊರಗಿಂದ ಯಾವುದೇ ರೀತಿಯ ಕೊಂಡುಕೊಳ್ಳದಂಥ ವಸ್ತುಗಳು ಇವು ನಮ್ಮಲ್ಲಿ ಸಿಗ್ತಕ್ಕಂಥ ವಸ್ತುಗಳಿಂದ ಮಾಡ್ಬೋದು. ಇದು ನಮ್ಮಲ್ಲಿ ಇರ್ತಕ್ಕಂಥ ಬೀಜ ಆಗಿರ್ಬೋದು, ಕೀಟನಾಶಕ ಯಾವ ಥರ ಕೀಟನಾಶಕ ಅಂತಂದರೆ ನಾವು ಗಿಡಮೂಲಿಕೆಗಳಿಂದ ಬಳಸ್ತಕ್ಕಂಥ ಕೀಟನಾಶಕಗಳಾಗಿರ್ಬೋದು. ಇಲ್ಲಿ ಮಹತ್ವ ಏನಿದೆ ಅಂದರೆ ನಮ್ಮ ದೇಶೀಯ ಆಕಳು ಮಹತ್ವವನ್ನು ಪಡಿತಕ್ಕಂಥದ್ದು. ಆ ದೇಶೀಯ ಆಕಳ ಸಗಣಿ ಮತ್ತು ಗೋಮೂತ್ರದಿಂದ ನಾವು ಒಂದಷ್ಟು ಪರಿಕರಣ ರೆಡಿ ಮಾಡ್ಕೊಳ್ತೀವಿ, ಅದು ನೈಸರ್ಗಿಕ ತಕ್ಕವಾಗಿ ಸಿಗತಕ್ಕಂಥದ್ದು. ಸೊ ಇವೆಲ್ಲ ಒಟ್ಟುಗೂಡಿ ನಾವು ಮಾಡ್ತಕ್ಕಂಥದ್ದು ಸಹಜ ನೈಸರ್ಗಿಕ ಕೃಷಿ ಅಂತ ಹೇಳ್ಬಿಟ್ಟು. ಸೊ ಈ ಕೃಷಿಯಲ್ಲಿ ನಾವು ಆಲ್ರೆಡಿ ಹೇಳಿದ್ದೀವಿ, ಬೀಜ ಗೊಬ್ಬರ ಕೀಟನಾಶಕ ಎಲ್ಲ ನಾವೇ ಮಾಡ್ಕೊಳ್ತಕ್ಕಂಥದ್ದು, ಅದು ನೈಸರ್ಗಿಕ ತಕ್ಕವಾದ ಸಿಗ್ತಕ್ಕಂಥದ್ದು. ಈ ಪದ್ಧತಿಯಲ್ಲಿ ನಾವು ನಮ್ಮಲ್ಲಿರ್ತಕ್ಕಂಥ ಭೂಮಿಯಲ್ಲಿರ್ತಕ್ಕಂಥ ಜೀವಾಣು ರಾಶಿಗಳನ್ನು ಹೆಚ್ಚಿಗೆಗೊಳಿಸುವುದು. ಈಗ ಸಹಜ ನೈಸರ್ಗಿಕ ಕೃಷಿಗೂ ಮತ್ತು ಸಾವಯವ ಕೃಷಿಗೂ ಏನಾದರೂ ವ್ಯತ್ಯಾಸ ಇದೆಯಾ ಅದರಲ್ಲಿ? ತುಂಬಾ ವ್ಯತ್ಯಾಸ ಇದೆ. ಸೊ ಈ ಸಹಜ ನೈಸರ್ಗಿಕ ಕೃಷಿಯಲ್ಲಿ ನಾವು ಯಾವುದೇ ರೀತಿಯ ಆದಂತಹ ಹೆಚ್ಚಿನ ವೆಚ್ಚವಾಗತಕ್ಕಂಥ ವಸ್ತುಗಳನ್ನು ಯೂಸ್ ಮಾಡೋದಲ್ಲ. ಸೊ ಇಲ್ಲಿ ಬಂದ್ಬಿಟ್ಟು ಕೊಟ್ಟಿಗೆ ಗೊಬ್ಬರ, ಈಗ ಆಲ್ರೆಡಿ ನಾನು ಹೇಳಿದ್ದೀನಿ ನಮ್ಮಲ್ಲಿ ದನಕರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ನಮ್ಗೆ ಹೆಚ್ಚೆಚ್ಚವಾಗಿ ಈಗ ನಾವು ಒಂದು 2.5 ಎಕರೆಗೆ 10 ಟನ್ನಿನಷ್ಟು ಕೊಟ್ಟಿಗೆ ಗೊಬ್ಬರನ ರೆಕಮೆಂಡ್ ಮಾಡ್ತೀವಿ. ಸೊ ಇಲ್ಲಿ ಏನಾಗುತ್ತೆ, 10 ಟನ್ನಿನ ಈಗ ಅದರ ಕಾಸ್ಟ್ ಬಂದ್ಬಿಟ್ಟು 1 ಟನ್ನಿನ ರೇಟ್ 1500 ಆಗ್ತಾ ಇದೆ. 10 ಟನ್ ನೀವು ಪ್ರೊವೈಡ್ ಮಾಡಬೇಕಂತಂದರೆ 10 ಗುಣಾಂಕ 1500 ಮಾಡಬೇಕಾಗತ್ತೆ. ಸೊ ಇದರಲ್ಲಿ ಸುಮಾರಾಗಿ ನಮಗೆ 15,000 ವೆಚ್ಚ ಆಗುತ್ತದೆ. ಈ ಒಂದು ವಿಚಾರದಿಂದ ನಾವು ಅಲ್ಲಿ ಯಾವುದೇ ರೀತಿಯ ಸಾವಯವ ಗೊಬ್ಬರಗಳನ್ನು ಜಾಸ್ತಿ ಹಾಕುವುದಿಲ್ಲ. ಸೊ ಇದು ಅಲ್ಲಿ ಉಳಿತಾಯ ಆಗ್ತಕ್ಕಂಥದ್ದು ಒಂದು. ಮತ್ತು ಇದರಲ್ಲಿ ಪರಿಕರಗಳು ಏನಿದೆ ನೈಸರ್ಗಿಕ ತಕ್ಕವಂತ ಸಿಗೋದು. ಸೊ ಇನ್ನು ಸಾವಯವ ಕೃಷಿಯಲ್ಲಿ ನಾವೇನು ಮಾಡ್ತೀವಿ, ಜೈವಿಕ ಗೊಬ್ಬರ ಆಗಿರ್ಬೋದು, ಜೈವಿಕ ಕೀಟನಾಶಕಗಳು ಅವನ್ನು ಬಳಸ್ತೀವಿ. ಇಲ್ಲಿ ಏನು ಮಾಡ್ತೀವಿ ಅಂದರೆ ಯಾವುದೇ ರೀತಿಯಾದ ಗಿಡಮೂಲಿಕೆಗಳಿಂದ, ಮೇ ಬಿ ನಮ್ಮ ಒಂದು ಪೇರಲ ಆಗಿರ್ಬೋದು, ಬೇವು ಆಗಿರ್ಬೋದು, ಆ ಥರ ಗಿಡಗಳ ಒಂದು ರಸದಿಂದ ನಾವು ಒಂದಷ್ಟು ಔಷಧಿಯಾಗಿ ರೆಡಿ ಮಾಡ್ಕೊಂಡು ಔಷಧಿಯಾಗಿ ಸಿಂಪರಣೆ ಮಾಡ್ತಕ್ಕಂಥದ್ದು ಅಲ್ಲಿ ನಮಗೆ ಸುಮಾರಾಗಿ ಉಳಿತದೆ. ಸೊ ಒಂದು ವಿಚಾರ ಹೇಳಬೇಕಂತಂದರೆ ಇಲ್ಲಿ ನೈಸರ್ಗಿಕ ದತ್ತವಂಥ ಮಟೀರಿಯಲ್ ಇದು ಪರಿಕರಣ ಯೂಸ್ ಮಾಡ್ತೀವಿ. ಇದನ್ನು ಯೂಸ್ ಮಾಡೋದ್ರಿಂದ ನಾವು ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಅಂಶವನ್ನು ಜಾಸ್ತಿ ಮಾಡುವುದು. ಸೊ ಇನ್ನೊಂದು ಬಂದುಬಿಟ್ಟು ಇದರಲ್ಲಿ ನಾವು ಏನು ಮಾಡ್ತೀವಿ, ಲೈವ್ ಮಲ್ಚ್ ಅಂತ ಹೇಳ್ತೀವಿ ಅಥವಾ ರೆಸಿಡ್ಯೂ ಮಲ್ಚ್ ಅಂತ ಹೇಳ್ತೀವಿ. ಈ ಒಂದು ಅಚ್ಚಾದನ್ನು ಅಥವಾ ಹೊದಿಕೆ ಹಾಕೋದ್ರಿಂದ ಸೊ ಮಣ್ಣಿನ ಒಂದು ತೇವಾಂಶವನ್ನು ಕಾಪಾಡ್ತಕ್ಕಂಥದ್ದು ಮತ್ತು ಮಣ್ಣಿನ ಸಾವಯವಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು. ಸೊ ಇದು ಒಂದು ಅದರಿಂದ ಸ್ವಲ್ಪ ಭಿನ್ನವಾದಂಥ ಒಂದು ಮೆಥಡ್ ಆಗಿದೆ. ಕೃಷಿಯಲ್ಲಿ ಹೊದಿಕೆ ಅಂತಂದರೆ ಯಾವ ರೀತಿಯಾದಂಥ ಹೊದಿಕೆಯನ್ನು ನಾವು ಅಲ್ಲಿ ಬೆಳೆದು ಮಾಡ್ಬೋದು ಅಂತ ಹೇಳ್ತೀರಾ? ಸೊ ಹೊದಿಕೆಯಲ್ಲಿ ಸುಮಾರು ಹೊದಿಕೆಗಳು ಬರ್ತವೆ. ಒಂದು ನಾವು ಹೇಳ್ತೀವಿ ಮಣ್ಣಿನ ಹೊದಿಕೆ ಅಂತ ಹೇಳ್ತೀವಿ. ಅಲ್ಲಿ ಮಣ್ಣಿನ ಹೊದಿಕೆ ಅಂತಂದರೆ ನಾವು ಗಳೆಯನ್ನು ಹೊಡೆಯೋದು ಅಥವಾ ಎಡಿ ಹೊಡೆಯೋದು ಆ ಥರ ಮಣ್ಣಿನ ಹೊದಿಕೆ. ಇದರಿಂದ ನಾವು ನ್ಯಾಚುರಲ್ ಆಗಿ ಏನು ನೀರಿನ ಅಂಶ ಏನು ವಾತಾವರಣಕ್ಕೆ ಹೋಗುತ್ತೆ ಅದನ್ನು ಬ್ರೇಕ್ ಮಾಡ್ತಕ್ಕಂಥದ್ದು. ಸೊ ಇನ್ನೊಂದು ಬೆಳೆಗಳ ಹೊದಿಕೆ, ಬೆಳೆಗಳ ಹೊದಿಕೆ ಅದು ಲೈವ್ ಮಲ್ಚ್ ಅಂತ ಹೇಳ್ತೀವಿ. ಅಲ್ಲಿ ಏನು ಮಾಡ್ತೀವಿ ನಾವು ಅಂತಂದರೆ ಭೂಮಿಯ ಕವರ್ ಆಗತಕ್ಕಂಥ ಒಂದಷ್ಟು ಬೆಳೆಗಳನ್ನ ಬೆಳೆಯುವುದು. ಮೇ ಬಿ ಅಲಸಂದೆ ಆಗಿರ್ಬೋದು, ಸೋಯಾಬೀನ್ ಆಗಿರ್ಬೋದು ಅಥವಾ ಡಯಂಚ ಆಗಿರ್ಬೋದು, ಸೆಣಬು ಆಗಿರ್ಬೋದು, ಈ ಥರ ಮಾಡುವುದು ಒಂದು ಲೈವ್ ಮಲ್ಚ್ ಅಂತ ಹೇಳ್ತಕ್ಕಂಥದ್ದು. ಇನ್ನೊಂದು ಹುಲ್ಲಿನ ಹೊದಿಕೆ. ಸೊ ಹುಲ್ಲಿನ ಹೊದಿಕೆ ಅಂತಂದರೆ ನಮಗೆ ಹಿಂದಿನ ಒಂದು ಏನು ಇದೆಯಲ್ಲ ಸೀಸನ್ ಇದೆ, ಆ ಸೀಸನ್ ಬಂದಿರತಕ್ಕಂಥ ಪ್ರೊಡಕ್ಟನ್ನು ನೆಕ್ಸ್ಟ್ ಸೀಸನ್ಗೆ ನಾವು ಅದನ್ನು ಹಾಕುವುದು. ಈ ಥರ ಒಂದು ಹೊದಿಕೆ ಹಾಕೋದ್ರಿಂದ ಸೊ ಅಗೇನ್ ಇದು ಏನು ಮಾಡುತ್ತೆ, ಮಣ್ಣಿನ ಒಂದು ತೇವಾಂಶನ ಕಾಪಾಡುತ್ತೆ, ಮಣ್ಣಿನಲ್ಲಿರ್ತಕ್ಕಂಥ ಮೈಕ್ರೋಬಿಯಲ್ ಏನೋ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆನ ವೃದ್ಧಿ ಆಗುತ್ತೆ, ಹಾಗೂ ಮಣ್ಣಿನಲ್ಲಿ ಸಿಗ್ತಕ್ಕಂಥ ನಮ್ಮ ದೇಶೀಯ ಒಂದು ತಳಿ ಏನಿದೆ ಎರೆಹುಳು ಅದರ ಸಂಖ್ಯೆನೂ ವೃದ್ಧಿ ಆಗುತ್ತೆ. ಸೊ ಇದರಿಂದ ಒಟ್ಟಾರೆ ನಮಗೆ ಲಾಭ. ಸಹಜ ನೈಸರ್ಗಿಕ ಕೃಷಿ ಅಂತಂದರೆ ಯಾವ ಯಾವ ಕೃಷಿಗಳಲ್ಲಿ ಅಳವಡಿಸಿಕೊಂಡ್ರೆ ಯಶಸ್ವಿಯಾಗಿ ನಾವು ಬೆಳೆಯಬಹುದು ಅಂತ ಹೇಳ್ತೀರ ಬೆಳೆಗಳನ್ನ? ಸೊ ನಾವು ಒಂದು ನಮ್ಮ ಸಂಶೋಧನಾ ಮುಖಾಂತರ ತಿಳ್ಕೊಳ್ಳೋದೇನಂತಂದರೆ ಸೊ ಸಹಜ ನೈಸರ್ಗಿಕ ಕೃಷಿಯನ್ನು ನಾವು ಎಲ್ಲ ತರಹದ ಬೆಳೆಗಳಲ್ಲಿ ಹೊಂದ್ಕೋಬೋದು. ಸೊ ಮೊದಲಿಗೆ ಬಂದುಬಿಟ್ಟು ಏಕದಳ ಧಾನ್ಯ ಅಂತ ಹೇಳ್ತೀವಲ್ಲ, ಭತ್ತ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು. ಸೊ ಈ ಥರ ಬೆಳೆಗಳಲ್ಲಿ ನಾವು ಯೋಜನೆ ಸ್ಟಾರ್ಟ್ ಮಾಡಿದ್ವಿ. ಅವಾಗ ನಾವೇನು ಕಂಡುಕೊಳ್ವಿ, ಇದರಲ್ಲಿ ಒಂದು 30-32% ಇಳುವರಿಯಲ್ಲಿ ಕುಂಠಿತಗೊಂಡಿತ್ತು. ಆದರೆ ಇದರಿಂದ ನಾವು ಕುಂಠಿತ ಇಳುವರಿನ ಎದುರು ಪಡಿಬೋದು ಅಂತ ಏನು ನಾವು ಕಾಸ್ಟ್ ಆಫ್ ಕಲ್ಟಿವೇಷನ್ ವರ್ಕೌಟ್ ಮಾಡ್ತೀವಲ್ಲ, ಅಂದರೆ ವೆಚ್ಚ ತಗಲೋ ವೆಚ್ಚದಲ್ಲಿ ನಮಗೆ 20-30% ವೆಚ್ಚ ಕಡಿಮೆ ಆಗುತ್ತೆ. ಸೊ ಅದರಲ್ಲಿನ ಕಂಪನ್ಸೇಟ್ ಮಾಡ್ಬೋದು. ಮತ್ತು ನಾವು ಏನು ರಾಸಾಯನಿಕವನ್ನು ಹೆಚ್ಚೆಚ್ಚವಾಗಿ ಬಳಸೋದ್ರಿಂದ ಇಲ್ಲಿ ನಾವು ಕಂಪ್ಲೀಟ್ ರಿಡ್ಯೂಸ್ ಮಾಡ್ಬೋದು. ಸೊ ಅದರಿಂದ ನಾವು ದೇಶಕ್ಕೂ ನಾವು ಕಂಟ್ರಿಬ್ಯೂಷನ್ ಮಾಡಿದಂಗೆ ಆಗುತ್ತೆ. ಎದರೊಳಗಂದರೆ ಸಬ್ಸಿಡಿಯಲ್ಲಿ ಇದನ್ನು ಮಾಡೋದ್ರಿಂದ ದೇಶಕ್ಕೆ ಒಂದು ಆದಾಯ ಉಳಿಸಿದಂಗಾಗುತ್ತೆ. ಸರ್, ಇವತ್ತಿನ ದಿನದಲ್ಲಿ ಸಾಕಷ್ಟು ಜನ ಸಹಜ ನೈಸರ್ಗಿಕ ಕೃಷಿ ಮಾಡೋಂಥವ್ರನ್ನ ನಾವು ನೋಡಿದ್ದೀವಿ. ಅವರು ಯಾವುದೇ ರೀತಿಯಾದಂಥ ಒಂದು ಭೂಮಿಯನ್ನು ಉಳುಮೆ ಮಾಡ್ತಾ ಇರಲ್ಲ, ಅಂದರೆ ಜೀರೋ ಕಲ್ಟಿವೇಷನ್ ಅಂತಾರೆ. ಇದು ಎಷ್ಟು ಸೂಕ್ತ ಈ ಒಂದು ಸಹಜ ನೈಸರ್ಗಿಕ ಕೃಷಿಯಲ್ಲಿ? ಸಹಜ ನೈಸರ್ಗಿಕ ಕೃಷಿಯಲ್ಲಿ ಈಗ ನಿಮ್ಮ ಈಗಾಗಲೇ ಹೇಳಿದರೆ ಒಂದಷ್ಟು ಜನ ಏನು ಸೊ ಭೂಮಿ ಉಳುಮೆ ಮಾಡಲ್ಲ, ಅದಕ್ಕೆ ನಾವು ಜೀರೋ ಟಿಲೇಜ್ ಅಂತ ಹೇಳ್ತೀವಿ. ಸೊ ಜೀರೋ ಟಿಲೇಜ್ ಅಂದರೆ ಅಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ, ಯೂಶ್ವಲಿ ಏನು ಮಾಡ್ತೀವಿ ಅಲ್ಲಿ ನಾವು ಹರ್ಬಿಸೈಡ್ ಅಂತ ಯೂಸ್ ಮಾಡ್ತೀವಿ, ಕಳೆನಾಶಕಗಳನ್ನ ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ಯಾವುದೇ ರೀತಿಯಾದ ಕಳೆನಾಶಕಗಳನ್ನ ಯೂಸ್ ಮಾಡಲ್ಲ. ಸೊ ಅದರಿಂದ ಒಂದು ಇದಾಗಿದೆ. ಸೊ ಇದರಲ್ಲಿ ಅದೇ ಥರದ ನಾವು ಇಲ್ಲಿ ಜೀರೋ ಟಿಲೇಜ್, ಒಂದು ನಾವು ಬಿತ್ತುವುದು ಮತ್ತು ಬಿತ್ತಿದ ನಂತರ ಒಂದು ಎಡೆ ಉಳಿಯೋದು, ಅದನ್ನು ಬಿಟ್ಟರೆ ಮತ್ತೆ ಯಾವುದೇ ರೀತಿಯಾದಂಥ ಕಲ್ಟಿವೇಷನ್ ಪ್ರಾಕ್ಟೀಸನ್ನು ಮಾಡಲ್ಲ ಇಲ್ಲಿ. ನಾವು ಆನಂತರ ಹೊದಿಕೆ ಹಾಕ್ತೀವಿ, ಆ ಹೊದಿಕೆ ಹಾಗೆ ಇರುತ್ತೆ. ಸೊ ಇದರಿಂದ ನಾವು ಏನು ಸೂಕ್ಷ್ಮಾನುಜೀವಿಗಳ ಸಂಖ್ಯೆ ವೃದ್ಧಿ ಆಗುವುದು, ಸಾವಯವ ಇಂಗಾಲ ಜಾಸ್ತಿ ಆಗುವುದು, ಮತ್ತು ಮನೆ ಇರ್ತಕ್ಕಂಥ ಲೋಕಲ್ ಅರ್ಥೋಮ್ಸ್ ಅಂತ ಹೇಳ್ತೀವಿ, ಅವು ಜಾಸ್ತಿ ಆಗ್ತವೆ. ಈಗ ಸಾಕಷ್ಟು ರೈತರ ಮಾತಿದೆ, ಅಂದರೆ ತೋಟಗಾರಿಕಾ ಬೆಳೆಗಳಲ್ಲಿ ಅಷ್ಟೇ ನಾವು ಸಹಜ ನೈಸರ್ಗಿಕ ಕೃಷಿಯನ್ನು ಮಾಡಿ ಯಶಸ್ಸು ಕಾಣಬಹುದು ಅಂತ ಹೇಳ್ತಾರೆ. ಬೇರೆ ನಾವು ಕೃಷಿ ಬೆಳೆಗಳಲ್ಲಿ ಈ ಒಂದು ಸಹಜ ನೈಸರ್ಗಿಕ ಕೃಷಿಯಲ್ಲಿ ಯಶಸ್ಸು ಕಾಣೋದು ಅಷ್ಟೊಂದು ಕಷ್ಟ ಅಂತ ಹೇಳ್ತಾರೆ, ಇದ್ರ ಬಗ್ಗೆ ಹೇಳಿ ಸರ್. ಸೊ ಇದರಲ್ಲಿ ಯಶಸ್ಸು ಕಂಡಂಥ ರೈತರು ತುಂಬಾ ಇದ್ದಾರೆ. ಸೊ ನಾವು ಇನಿಷಿಯಲ್ ಕನ್ವರ್ಷನ್ ಇಯರ್ಸ್ ಅಂತ ಹೇಳ್ತೀವಿ, ಯಾರೋ ರೈತರು ಫಾಲೋ ಮಾಡ್ತಾರೆ ಅಂತ, 3 ವರ್ಷಗಳ ನಂತರ ಏನಿದೆಯಲ್ಲ ನಾವು ಇಳುವರಿಯಲ್ಲಿ ಸ್ಟೆಬಿಲೈಸ್ ಆಗಿ ಅಂದರೆ ನೋಡಿದ್ದೀವಿ. ಸೊ ಈ ಥರ ನಾವು ಪ್ರಯೋಗ ಮುಖಾಂತರ ಪಡ್ಕೊಂಡಿರ್ದೇನಂತಂದರೆ 30% ಇಳುವರಿಯಲ್ಲಿ ಕಡಿಮೆ ಆಗಿದೆ ಏಕದಳದಲ್ಲಿ, ಮತ್ತು ಏನು ದ್ವಿದಳ ಧಾನ್ಯಗಳೇನಿದೆಯಲ್ಲ ಅಲ್ಲಿ ನಮಗೆ ಸಮನಾದ ಇಳುವರಿ ಸಿಕ್ಕಿದೆ. ಏನು ಸಾವಯವ ಕೃಷಿ ಇದೆಯಲ್ಲ ಅದಕ್ಕೆ ಸಮನಾದ ಇಳುವರಿ ಸಿಕ್ಕಿರೋದ್ರಿಂದ ನಾವು ಇದರಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂತ ನನ್ನ ವಿಚಾರ. ಈಗ ಸಾಕಷ್ಟು ನಮ್ಮ ಕೃಷಿಕರು ಈಗ ಬೆಳೆಗಳಲ್ಲಿ ನಾವು ಇಳುವರಿ ತಗೊಳ್ಬೇಕಂತೇಳಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಒಂದು ಕ್ರಿಮಿನಾಶಕ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿರ್ತಾರೆ. ಅಂಥದ್ರಲ್ಲಿ ಅಂಥ ರೈತರು ಏನಾದರೂ ಇವತ್ತು ಸಹಜ ನೈಸರ್ಗಿಕ ಕೃಷಿಗೆ ಬರಬೇಕು ಅಂತಂದರೆ ಮೊದಲು ಏನೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡು ಈ ಒಂದು ಸಹಜ ನೈಸರ್ಗಿಕ ಕೃಷಿಗೆ ತಮ್ಮ ಒಂದು ಕೃಷಿಯನ್ನು ಅಳವಡಿಸಿಕೊಂಡಾಗ ಅವರು ಉತ್ತಮವಾದ ಒಂದು ಇಳುವರಿಯನ್ನು ಪಡಿಬೋದು ಅಂತ ಹೇಳ್ತೀರಾ? ಎಲ್ಲರೂ ಇದನ್ನು ಹೊಂದ್ಕೊಂಡು ಮಾಡ್ತಕ್ಕಂಥದ್ದು ಆಲ್ರೆಡಿ ಭಾಳ ಹೆಚ್ಚೆಚ್ಚವಾಗಿ ಬಳಸ್ಬಿಟ್ಟಿದ್ದೀವಿ, ಒಂದು ಲಿಮಿಟನ್ನು ಕ್ರಾಸ್ ಮಾಡಿಬಿಟ್ಟಿದ್ದೀವಿ. ಸೊ ಇದರಿಂದ ಸುಮಾರವಾದಂಥ ಹಾನಿಯನ್ನು ನಾವು ಅನುಭವಿಸ್ಬಿಟ್ಟಿದ್ದೀವಿ. ಸೊ ರೈತರು ಈಗ ಎಚ್ಚೆತ್ಕೊಂಡು ಮಾಡ್ತೀನಿ ಅಂತಂದರೆ ಇದು ಒಳ್ಳೆಯ ಒಂದು ಕೆಲಸ ಇದು. ಸೊ ನೀವು ಮಾಡಬೇಕಂತಂದರೆ ಮೊದಲಿಗೆ ಏನು ಮಾಡಬೇಕು, ನೀವು ನಿಮ್ಮ ಕೊಟ್ಟಿಗೆಯಲ್ಲಿ ಒಂದು ದೇಸಿ ಹಸುವನ್ನು ಇರ್ತಕ್ಕಂಥದ್ದು, ದೇಸಿ ಹಸು ಇದು ಮುಖ್ಯ ಪಾತ್ರ ವಹಿಸ್ತದೆ. ಸೊ ನಿಮ್ಮ ಮಣ್ಣಿಗೆ ಯಾವುದೇ ರೀತಿಯ ರಸಾಯನಗಳನ್ನು ನೀವು ಆನಂತರ ದಿನಗಳಲ್ಲಿ ಹಾಕುವ ಹಾಗಿಲ್ಲ. ಸೊ ನಿಮ್ಮ ಭೂಮಿಯನ್ನು ನೀವು ಸರಿಯಾಗಿ ಕ್ಲೀನ್ ಮಾಡಬೇಕು, ಬದುಗಳಲ್ಲಿನ ಸರಿಯಾಗಿ ಕ್ಲೀನ್ ಮಾಡಬೇಕು. ಅಂದರೆ ಈ ಒಂದು ಪದ್ಧತಿಯಲ್ಲಿ ನಾವು ಕಳೆನಾಶ ಬಳಸೋದಿಲ್ಲ, ಹಾಗಾಗಿ ಸೊ ಕಳೆಗಳ ಸಂಖ್ಯೆ ಜಾಸ್ತಿ ಆಗುವುದು ಬದುವಿನಿಂದ ಬರ್ತಕ್ಕಂಥ ಕಳೆಗಳಿಂದ. ಸೊ ಅದು ಮತ್ತು ಇನಿಷಿಯಲ್ ಡೇಸ್ ಅಂತ ಹೇಳ್ತೇವೆ, ಸ್ಟಾರ್ಟಿಂಗ್ ಇಯರ್ಸ್ ಮೊದಲ ವರ್ಷಗಳಲ್ಲಿ ನಾವೇನು ಮಾಡ್ತೀವಿ, ದ್ವಿದಳ ಧಾನ್ಯಗಳನ್ನು ಅಳವಡಿಸಬೇಕು. ಸೊ ದ್ವಿದಳ ಧಾನ್ಯ ಆದ ನಂತರ ಏಕದಳ ಧಾನ್ಯ, ಏಕದಳ ಧಾನ್ಯ ಆದ ನಂತರ ದ್ವಿದಳ, ಈ ಒಂದು ರೊಟೇಷನಲ್ಲಿ ನಾವು ಫಾಲೋಅಪ್ ಮಾಡಬೇಕು. ಸೊ ಆನಂತರ ನಮ್ಮಲ್ಲಿ ಬರ್ತಕ್ಕಂಥ ಯಾವುದೇ ರೀತಿಯಾದ ರೆಸಿಡ್ಯೂ ಆಗಿರ್ಬೋದು ಅವನನ್ನು ಹೊದಿಕೆಯಾಗಿ ಬಳಸಬೇಕು, ಎಲ್ಲಿ ಅದನ್ನು ಸುಡಬಾರ್ದು. ಸೊ ಅದನ್ನು ನಾವು ಹೊದಿಕೆ ಮಾಡಿ ಮಣ್ಣಿಗೆ ಹಾಕ್ತಕ್ಕಂಥದ್ದು. ಸೊ ಈ ಥರ ಮಾಡೋದ್ರಿಂದ ಅವರು ಅಡಾಪ್ಟ್ ಮಾಡ್ಕೊಳ್ಬೋದು. ಮತ್ತು ಇದರಲ್ಲಿ ಏನಿದೆ ಅಂದರೆ 3 ಅಂಶಗಳು ಬರ್ತದೆ, 3 ನಾವು ಚಕ್ರ ಅಂತ ಹೇಳ್ತೀವಿ. 1 ಬೀಜಾಮೃತ ಅಂತೇಳಿ, ಬೀಜಾಮೃತ ಅಂದರೆ ಬೀಜಾಮೃತನ ನಾವು ಏನು ಲೋಕಲ್ ನಾವು ಏನು ದೇಶಿ ಹಸುವಿನ ಸಗಣಿಯಿಂದ ರೆಡಿ ಮಾಡಿದ ಒಂದು ಪರಿಕರ. ಈ ಪರಿಕರವನ್ನು ನಾವು ಬೆಳೆಯ ಒಂದು ಬೀಜಕ್ಕೆ ಲೇಪನ ಮಾಡಿದಾಗ ಬೀಜದಿಂದ ಬರ್ತಕ್ಕಂಥ ರೋಗಗಳನ್ನು ರುಜಿನಗಳನ್ನು, ಮತ್ತು ಇದು ಸಮ್ ಎಕ್ಸ್ಟೆಂಟ್ ಅಂತ ಹೇಳ್ತೇವೆ, ಒಂದಷ್ಟು ಹೊತ್ತಿಗೆ ಡ್ರಾಟನ್ನು ಅಥವಾ ಒಣ ಹವೆ ಅಂತ ಒಣ ದಿನಗಳನ್ನು ತಡ್ಕೊಳ್ತಕ್ಕಂಥದ್ದು. ಸೊ ಮತ್ತು ಬೇಗ ಒಂದು ಜರ್ಮಿನೇಷನ್ ಆಗ್ತದೆ. ಸೊ ಇನ್ನೊಂದು ಅಂತಂದರೆ ಜೀವಾಮೃತ. ಜೀವಾಮೃತ ಅಂದರೆ ಇದು ಒಂದು ಪರಿಕರ. ನಾವಿಲ್ಲಿ ಏನು ಮಾಡ್ತೀವಿ, ಸುಮಾರಾಗಿ 10 ಕೆಜಿ ಆಕಳ ಸಗಣಿ, 10 ಕೆಜಿ ಆಕಳ ಗಂಜಲ, 2 ಕೆಜಿ ಸಾವಯವ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, ಮತ್ತು ಬದುವಿನ ಮಣ್ಣು. ಬದುವಿನ ಮಣ್ಣು ಯಾಕೆಂತಂದರೆ ನಾವಿಲ್ಲಿ ವೃದ್ಧಿ ಮಾಡ್ತಕ್ಕಂಥದ್ದು ಲೋಕಲ್ ಇಲ್ಲೇ ಸಿಗ್ತಕ್ಕಂಥ ಒಂದು ಸೂಕ್ಷ್ಮಾಣು ಜೀವಿಗಳನ್ನು, ಇದು ಮಿಶ್ರಣವನ್ನು 200 ಲೀಟ್ರಿಗೆ ನೀರಕ್ಕೆ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡಿ ಇದನ್ನು ದಿನಕ್ಕೆ 3 ಬಾರಿ ನಾವು ರೊಟೇಷನ್ ಆಗಿ ತಿರುಗಿಸ್ತಿರ್ಬೇಕು. ಸೊ ಒಂದು ಬೆಳಗ್ಗೆ, ಮಧ್ಯಾಹ್ನ ಮತ್ತು ಸಾಯಂಕಾಲ. ಎಲ್ಲಿವರೆಗೆ ಅಂದರೆ 5 ರಿಂದ 7 ದಿನವರೆಗೂ. ನಮ್ಗೇನು ಕಂಡುಕೊಂಡೀವಿ ಅಂತಂದರೆ 5 ರಿಂದ 7 ದಿನಕ್ಕೆ ಮೈಕ್ರೋಬಿಯಲ್ ಲೋಡ್ ಅಂತೇಳಿ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ, ಅದು ಅನುಕೂಲ ಆಗ್ತಕ್ಕಂಥ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಾವು ಇದನ್ನು ಭೂಮಿಗೆ ಪೋಲಿಯರ್ ಅಪ್ಲಿಕೇಶನ್ ಅಂತ ಹೇಳ್ತೀವಿ, ಸ್ಪ್ರೇ ಮುಖಾಂತರ ಕೊಡ್ಬೋದು, ಇವನ್ನು ಮಣ್ಣಿಗೂ ಹಾಕ್ಬೋದು. ಸೊ ಮಣ್ಣಿಗೆ ನಮ್ಮ ರೆಕಮೆಂಡೇಶನ್ ಏನಿದೆ, 15 ದಿನದಿಂದ 20 ದಿವಸಕ್ಕೆ ಒಂದ್ಸಲ ನಾವು 200 ಲೀಟ್ರ್ ಪ್ರತಿ ಎಕರೆಗೆ ಹಾಕ್ತಕ್ಕಂಥದ್ದು. ಸೊ ಮತ್ತು 30 ರಿಂದ 40 ದಿನಕ್ಕೆ ನಾವು 2 ಪೋಲಿಯರ್ ಸ್ಪ್ರೇ ಕೊಡ್ಬೋದು 10% ನಂಗೆ. ಸೊ ಇನ್ನೊಂದು ಬಂದುಬಿಟ್ಟು ಮಣ್ಣಿನ ಹೊದಿಕೆ. ಸೊ ಹೊದಿಕೆ ಆಲ್ರೆಡಿ ನಾವು ಹೇಳಿದ್ದೀವಿ, ಲೈವ್ ಮಲ್ಚ್ ಅಂತ ಹೇಳಿದ್ದೀವಿ, ಮತ್ತು ಒಣ ಬೆಳೆಗಳ ಹೊದಿಕೆ ಅಂತ ಹೇಳಿದ್ದೀವಿ, ಆ ಥರ ಒಂದು ಹೊದಿಕೆ. ಸೊ ಇದರಿಂದ ಏನಾಗುತ್ತೆ, ಸಾವಯವ ಇಂಗಾಲ ಶೇಕಡಾವರು ಜಾಸ್ತಿ ಆಗುತ್ತೆ, ಮನೆಯಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆಗೆ ಇದು ಒಂದು ಶೆಲ್ಟರ್ ಅಂತೇಳಿ ಶೇಡ್ ಟೈಪ್ ಕೊಡುತ್ತೆ. ಸೊ ದ್ಯಾಟ್ ಅದರಿಂದ ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಾಣುಜೀವಿಗಳ ಸಂಖ್ಯೆ ಜಾಸ್ತಿ ಆಗೋದು ಮತ್ತು ನಮ್ಮ ಲೋಕಲ್ ಅರ್ಥ್ವಮ್ಸ್ ಏನಿದೆ ಅವುಗಳ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು. ಇನ್ನೊಂದು ಟರ್ಮ್ ಬಂದುಬಿಟ್ಟು ವಾಪ್ಸ ಅಂತೇಳಿ. ಸೊ ಬೆಳೆಗೆ ಸರಿಯಾಗದ ಪೋಷಕಾಂಶಗಳ ಲಭ್ಯತೆ ಅಥವಾ ಅದರ ಬೆಳೆಯಲ್ಲಿ ಸರಿಯಾಗಿ ನಾವು ನೋಡಬೇಕಂತಂದರೆ ಮಣ್ಣಿನ ಕಣಗಳಲ್ಲಿ ಮತ್ತು 50% ನೀರು 50% ಗಾಳಿ ಇರ್ತಕ್ಕಂಥದ್ದು. ಈ ಒಂದು ಪ್ರಪೋರ್ಷನನ್ನು ಮೇಂಟೈನ್ ಮಾಡಿದರೆ ನಮ್ಮ ಬೆಳೆಗಳಿಗೆ ನಾವು ಅಧಿಕವಾದಂಥ ಇಳುವರಿಯನ್ನು ಪಡಿಬೋದು. ಸೊ ಇದರಿಂದ ಬೇರಿನ ಭಾಗ ಸರಿಯಾಗಿ ರೆಸ್ಪಿರೇಷನ್ ಮಾಡೋದ್ರಿಂದ ಮತ್ತು ಮಣ್ಣಿನಲ್ಲಿ ಸರಿಯಾಗಿ ನೀರಿನ ಒಳತುಗೊಳ್ಳೋದು ಮತ್ತು ಪೋಷಕಾಂಶಗಳ ಒಂದು ಪೋಷಕತೆ ಅಲ್ಲಿ ಸರಿಯಾಗಿ ವೃದ್ಧಿ ಆಗತಕ್ಕಂಥದ್ದು. ಸೊ ಇವು 4 ಚಕ್ರಗಳು ಅಂತ ಹೇಳ್ಬೋದು. ಈ 4 ಚಕ್ರಗಳನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡಿದರೆ ರೈತ ಬಾಂಧವರು ಇದನ್ನು ಅಳವಡಿಸ್ಕೊಳ್ಬೋದು. ಈಗ ಈ ಒಂದು ಸಹಜ ನೈಸರ್ಗಿಕ ಕೃಷಿಯಲ್ಲಿ ಯಶಸ್ಸು ಕಾಣಬೇಕು ಅಂತಂದರೆ ಇವತ್ತು ದೇಶೀಯ ತಳಿಯ ಹಸುಗಳು ಸಾಕಷ್ಟು ಪಾತ್ರ ವಹಿಸ್ತವೆ ಅಂತ ಹೇಳಿದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನೋಡಿದರೆ ನಾವು ದೇಶೀಯ ತಳಿ ಹಸು ಸಾಕಾಣಿಕೆ ಮಾಡಿದಂತಹ ನಮ್ಮ ಕೃಷಿಕರು ಆ ಒಂದು ಹಸುಗಳಿಗೆ ಯಾವ ಥರದ ಒಂದು ಆಹಾರವನ್ನು ಅಂದರೆ ಮೇವುಗಳನ್ನ ಕೊಡಬೇಕಾಗುತ್ತೆ? ಈಗ ನಮ್ಗೆ ಗೊತ್ತಿರೋಂಗೆ ನಮ್ಮ ದೇಸಿ ಹಸುಗಳು ಅವು ಎಲ್ಲ ರೀತಿಯ ವಾತಾವರಣದಲ್ಲಿ ಹವಾಗುಣ ಅನುಕೂಲವಾಗಿ ಹೊಂದ್ಕೊಳ್ತಕ್ಕಂಥದ್ದು. ಸೊ ನಾವು ಈಗ HF ಹಾಲ್ಸ್ಟೈನ್ ಫ್ರಿಜನ್ ಅಂತ ನಾವು ತಗೊಂಡ್ರೆ ಅದರ ಒಂದು ಮೇವು ಹಾಕೊಳ್ಳೋದಾಗಿದ್ದು ಅದನ್ನು ಬೆಳೆಸೋ ರೀತಿಯ ಬೇರೆಯೇ ಇದೆ. ಸೊ ಅದು ಆ ಒಂದು ರೀತಿಗಟ್ಟ ಹೊಂದ್ಕೊಳ್ಳುತ್ತೆ. ಬಟ್ ನಮ್ಮ ಹಸುವನ್ನು ನೀವು ಎಲ್ಲಿ ಬೇಕಾದರೂ ಬೆಳೆಸಬಹುದು. ಇವಾಗ ಗಿಡಗಂಟೆಗಳನ್ನು ತಿಂದು ಬದುಕ್ತದೆ, ಹುಲ್ಲುಗಾವಲನ್ನು ತಿಂದು ಬದುಕ್ತದೆ. ಸೊ ಅದರದೇ ಆದಂಥ ಒಂದು ಯಾವುದೇ ರೀತಿಯಾದಂಥ ಒಂದು ಕೆಮಿಕಲ್ಲೇ ಮೇವು ಕೊಡಲಂಗೆ. ಸೊ ಈ ಹಸು ಭಾಳ ಒಂದು ನಾವು ಟಾಲರೆಂಟ್ ಅದು ಮಾಡೋದಂತ ಹೇಳ್ತೀವಿ. ಡ್ರಾಟ್ ಟಾಲರೆಂಟ್ ಆಗಿಬಿದಾಗಿರ್ಬೋದು, ಅದು ನೀವು ಸ್ಪೆಷಲಾಗಿ ಯಾವುದೇ ರೀತಿ ಅಂತ ರಿಕ್ವೈರ್ಮೆಂಟ್ ಏನಿಲ್ಲ. ಸೊ ನೀವು ಕೊಡಬೇಕಾದ್ರೆ ಸ್ವಲ್ಪ ಈ ರಾಸಾಯನಿಕ ಬಳಸದೇ ಇರೋಂಥ ಪದಾರ್ಥಗಳನ್ನು ಕೊಟ್ಟರು ಒಳ್ಳೆಯದು. ಯಾಕಂದರೆ ಅದರ ಮೂತ್ರ ಮತ್ತು ಅದರ ಒಂದು ನಾವು ಉಪಯೋಗಿಸೋದ್ರಿಂದ ರಸಾಯನವನ್ನು ನಾವು ಅವಾಯ್ಡ್ ಮಾಡಿದಂಗಾಗುತ್ತೆ. ಸರ್, ಈಗ ನೀವು ಸಾಕಷ್ಟು ಈ ಒಂದು ಬಬ್ಬೂರು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ. ಈ ಒಂದು ಭಾಗದಲ್ಲಿ ನಿಮ್ಮ ಗಮನಕ್ಕೆ ಬಂದ ಹಾಗೆ ಯಾರಾದರೂ ನಮ್ಮ ಕೃಷಿಕರು ಸಹಜ ನೈಸರ್ಗಿಕ ಕೃಷಿಯನ್ನು ಯಶಸ್ವಿಯಾಗಿ ಮಾಡಿದಂತಹ ಉದಾಹರಣೆಗಳಿದಾವೆ ಸರ್? ನಾನು ಇತ್ತಿತ್ತಲಾಗಿ ಬಂದು ಇಲ್ಲಿ ಜಾಯ್ನ್ ಆಗಿದ್ದೇನೆ. ಸೊ ನಾನು ಒಬ್ಬ ಯಶಸ್ವಿ ರೈತ ಅನ್ಬೋದು, ಶ್ರೀ PN ನಾಗರಾಜು. ಸೊ ಅವರು ಬಂದುಬಿಟ್ಟು ಕೊರಟಗೆರೆ ತಾಲೂಕು ತುಮಕೂರು ಜಿಲ್ಲೆ. ಸೊ ಇವರು ಏನು ಹೇಳ್ತೀವಿ ಪ್ಲಾಂಟೇಷನ್ ಕ್ರಾಪ್ಸ್ ಅಂತ ಏನು ಹೇಳ್ತೀವಿ ಫ್ರೂಟ್ ಕ್ರಾಪ್ಸ್ ಅಂತ ಅಡಾಪ್ಟ್ ಮಾಡ್ಕೊಂಡಿರೋದು. ಅವರು ತುಂಬಾ ಯಶಸ್ವಿಗೊಂಡಿದ್ದಾರೆ ಅಂತ ಹೇಳ್ಬೋದು. ಈಗ ಅವರಲ್ಲಿ ಏನಿದೆ, ತೆಂಗು ಇದೆ, ಅಡಿಕೆ ಇದೆ, ಬಾಳೆ ಇದೆ, ಕೊಕೋವಾ ಇದೆ, ನಿಂಬೆ ಇದೆ, ಪೇರಲ ಮತ್ತು ಪ್ಯಾಡೆ ಅಂತ ಹೇಳ್ತೀವಿ ನಾವು, ಭತ್ತ ಇದೆ. ಯಶಸ್ವಿಯಾಗಿದ್ದನ್ನು ನಾವು ಕಂಡಿದ್ದೇವೆ. ಈಗ ಸಾಕಷ್ಟು ನಮ್ಮ ಕೃಷಿಕರು ಸಹಜ ನೈಸರ್ಗಿಕ ಕೃಷಿಯತ್ತ ವಾಲಿ ಅಂದರೆ ಆ ಕೃಷಿಯನ್ನು ಅಳವಡಿಸಿಕೊಂಡು ಕೈ ಸುಟ್ಕೊಂಡಿರೋಂಥ ರೈತರನ್ನು ನಾವು ಸಹ ನೋಡಿದ್ದೀವಿ. ಈಗ ಯಾಕೆ ಆ ಒಂದು ಸಹಜ ನೈಸರ್ಗಿಕ ಕೃಷಿಯಲ್ಲಿ ಅವರು ಫೇಲೋರ್ ಆಗಿದ್ದಾರೆ, ಇದಕ್ಕೆ ಏನು ಕಾರಣ ಅಂತ ಹೇಳ್ಬೋದು ಸರ್? ಒಂದು ಅವರು ನಂಬಿಕೆಯನ್ನು ಕಳ್ಕೊಂಡ್ತಕ್ಕಂಥದ್ದು. ನಾವು ಆಲ್ರೆಡಿ ಹೇಳಿದ್ದೀವಿ ಕನ್ವರ್ಷನ್ ಇಯರ್ಸ್ ಅಂತ ಹೇಳ್ತೀವಿ. ನಾವು ಏನಂದರೂ ಇಲ್ಲಿ ಸುಮಾರಾಗಿ 3-4 ವರ್ಷ ತಡಿಬೇಕಾಗತ್ತೆ. ಸೊ ನಾವು ಸುಮಾರಾಗಿ ಇಳುವರಿ 30% ಶೇಕಡ ಇಳುವರಿಯನ್ನು ಕಡಿಮೆ ಬಂದಿದ್ದನ್ನು ನೋಡಿದ್ದೇವೆ. ಮತ್ತು ಇದರಲ್ಲಿ ಬೆಳೆಗಳ ಒಂದು ಸೆಲೆಕ್ಷನ್ ಅಂತ ಏನಿದೆಯಲ್ಲ ಅದು ಬಹಳ ಮಹತ್ವದ್ದು. ಸೊ ನಾವಿಲ್ಲಿ ಯಾವುದೇ ರೀತಿಯಾದ ಹೈಬ್ರಿಡನ್ನು ಬೆಳೀತಕ್ಕಂಥದ್ದಲ್ಲ. ಹೈಬ್ರಿಡ್ಗೆ ಸಜಾತಿ ಇಲ್ಲೇ ಲೋಕಲ್ ವೆರೈಟಿ ಅಂತ ಇದಾವೆ ನಮ್ಮಲ್ಲಿ. ಸೊ ಅವುಗಳನ್ನ ಬೆಳೆಯೋದು ಮತ್ತು ದ್ವಿದಳ ಧಾನ್ಯಗಳನ್ನ ಬೆಳೆಯೋದು. ಇದರಲ್ಲಿ ಸುಮಾರು ಜನ ಸಕ್ಸಸ್ಫುಲ್ ಆಗಿದ್ದಾರೆ. ಒಂದಷ್ಟು ಜನ ಏನು ಮಾಡ್ತಾರೆ ಹೈಬ್ರಿಡ್ಸನ್ನು ಬೆಳೆಸೋದು. ಹೈಬ್ರಿಡ್ಸ್ ತೊಗೊಂಡ್ರೆ ಅದರ ರಿಕ್ವೈರ್ಮೆಂಟ್ ಏನಿದೆ ಪೋಷಕಾಂಶಗಳನ್ನ ಹೆಚ್ಚಿಗೆ ಬೇಡುತ್ತೆ. ಸೊ ಇದರಲ್ಲಿ ಪೋಷಕಗಳ ಲಭ್ಯತೆ ಸ್ವಲ್ಪ ಸ್ಟಾರ್ಟಿಂಗ್ ಇಯರಲ್ಲಿ ಕಡಿಮೆ ಇರೋದ್ರಿಂದ ಸೊ ಆ ಥರ ಕೈ ಸುಟ್ಟುಕೊಳ್ಳೋದು ಸಹಜ ಇದೆ. ಸೊ ಬೆಳೆಗಳ ಒಂದು ಸೆಲೆಕ್ಷನ್ ಭಾಳ ಇಂಪಾರ್ಟೆಂಟ್. ಈಗ ಬೆಳೆಗಳ ಒಂದು ಸೆಲೆಕ್ಷನ್ ಜೊತೆಗೆ ಈಗ ಒಂದು ತಾಳ್ಮೆ ಇರಬೇಕು ನಮ್ಮ ರೈತರಲ್ಲಲ್ವಾ? ಮಾತ್ರ ಈ ಒಂದು ಕೃಷಿಯಲ್ಲಿ ತಾಳ್ಮೆ ಇದ್ದರೆ ಅವನು ಜಾನ್ಮೆಯಿಂದ ತಾನು ಸಾಕಷ್ಟು ಫಸಲನ್ನು ಪಡಿತಕ್ಕಂಥದ್ದು. ಈಗ ಯಾವುದೇ ಒಂದು ಬೆಳೆಯನ್ನು ಬಿತ್ತಿದಾಗ ಮಾರನೇ ದಿನ ಅದು ಯಾವತ್ತೂ ಫಲ ಕೊಡಲ್ಲ. ಇವತ್ತು ಸಹಜ ನೈಸರ್ಗಿಕ ಕೃಷಿ ಬಂದಾಗ ಈಗ ಮೊದಲನೇ ವರ್ಷ ಇಳುವರಿ ಕಡಿಮೆ ಆಗ್ಬೋದು, 2ನೇ ವರ್ಷ ಕಡಿಮೆ ಆಗ್ಬೋದು, ಹಂತ ಹಂತವಾಗಿ ಇಳುವರಿ ಜಾಸ್ತಿ ಬಂದು ಈಗ ರಾಸಾಯನಿಕ ಕೃಷಿಯಲ್ಲಿ ನಾವು ಏನು ಇಳುವರಿ ಪಡಿತಾ ಇದ್ದೀವೋ ಅಂಥ ಒಂದು ಇಳುವರಿಯನ್ನು ಎಷ್ಟು ವರ್ಷದಲ್ಲಿ ನಾವು ಸಹಜ ಕೃಷಿಯಲ್ಲಿ ಪಡಿಬೋದು? ಸಹಜ ಕೃಷಿಯಲ್ಲಿ ನಾವು ಸುಮಾರಾಗಿ 5-6 ವರ್ಷನ ನಾವು ಮೇಂಟೈನ್ ಮಾಡಿದಾಗ ನಾವು ಸಾವಯವ ಇಂಗಾಲ ಅಂತ ಏನು ಹೇಳ್ತೀವಲ್ಲ ಅದನ್ನು ಅಳತೆ ಮಾಡಿ ನೋಡಿದಾಗ ಅದರಲ್ಲಿ 1% ಏನಾದ್ರು ಜಾಸ್ತಿ ಮಾಡಿದ್ವು ಅಂತ ಇಟ್ಕೊಳ್ರಿ. ಸೊ ಇಟ್ಕೊಂಡು ಅಂತಂದರೆ ಇದು ಸಾವಯವ ಕೃಷಿಗೆ ಸಮನಾದಂಥ ಒಂದು ಇಳುವರಿಯನ್ನು ಕೊಡ್ತಕ್ಕಂಥದ್ದು. ಸೊ ಇದರಿಂದ ನಾವು ಸುಮಾರಾಗಿ ಗೊಬ್ಬರದಲ್ಲಿ ಹೋಗ್ತಕ್ಕಂಥ ದುಡ್ಡನ್ನು ಉಳಿಸ್ಬೋದು. ಸೊ ಇಳುವರಿಯಲ್ಲಿ ನಾವು ಸುಮಾರಾಗಿ 5-6 ವರ್ಷರ ಬೇಕಾಗುತ್ತೆ. ಸೊ ಅದರಾಗೆ ಈಗ ನಾವು ನೋಡಿದಂಗೆ ದ್ವಿದಳ ಧಾನ್ಯದಲ್ಲಿ ಸಮನಾದ ಇಳುವರಿಯನ್ನು 3-4 ವರ್ಷಕ್ಕನ್ನು ಪಡಿತಕ್ಕಂಥದ್ದು. ಸಹಜ ನೈಸರ್ಗಿಕ ಕೃಷಿಯಲ್ಲಿ ಯಾವುದೇ ಬೆಳೆಯನ್ನು ಬೆಳೆದಾಗ ಅದು ಎಷ್ಟೇ ಇಳುವರಿ ಕೊಡಲಿ ಅದು ಮುಖ್ಯ ಅಲ್ಲ, ಗುಣಮಟ್ಟದಲ್ಲಿ ಈ ಒಂದು ರಾಸಾಯನಿಕದಲ್ಲಿ ಬೆಳೆದಿರತಕ್ಕಂಥ ಒಂದು ಬೆಳೆಗಳಿಗಿನ ಹೆಚ್ಚು ಅಂದರೆ ಎಷ್ಟರ ಮಟ್ಟಿಗೆ ಅದು ಗುಣಮಟ್ಟದಲ್ಲಿ ಬದಲಾವಣೆ ಇರುತ್ತೆ ಸರ್, ಸಹಜ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂಥ ಬೆಳೆಗಳ ಒಂದು ಉತ್ಪನ್ನಗಳು? ಈಗ ನಾವು ಸುಮಾರು ರೈತರು ನೋಡಿದ್ದೀವಿ ಎಲ್ಲ ಸಾವಯವ ಕೃಷಿಕರಿದ್ರು, ಇವಾಗ ಅವರು ನೈಸರ್ಗಿಕ ಕೃಷಿಕರಾಗಿದ್ದಾರೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರೆ, ನೈಸರ್ಗಿಕ ಕೃಷಿಯಲ್ಲಿ ಬೆಳ್ತಕ್ಕಂಥ ಒಂದಷ್ಟು ಕಬ್ಬು ಏನಿದೆ ಆ ಕಬ್ಬಿನ ಹಾಲಿನಿಂದ ಬೆಲ್ಲವನ್ನು ಮಾಡ್ತಕ್ಕಂಥದ್ದು. ಸೊ ಈ ಬೆಲ್ಲದಲ್ಲಿ ನಾವು ಬೆಲ್ಲ ಅಥವಾ ಆ ಒಂದು ಕಬ್ಬಿನ ಹಾಲದಲ್ಲಿ ಸಕ್ಕರೆ ಅಂಶವನ್ನು ನೋಡಿದರೆ ಸುಮಾರು 20% ಇನ್ಕ್ರೀಸ್ ಆಗಿದೆ. ಸೊ 23-24% ಬ್ರಿಕ್ಸ್ ಅಂತ ಹೇಳ್ತಿದ್ವಿ ನಾವು ನೋಡಿದ್ದು. ಸೊ ಕೆಮಿಕಲ್ ಫಾರ್ಮಿಂಗ್ನಲ್ಲಿ ನಿಮಗೆ 18-19% ಸಿಕ್ಕಿರೋದು. ಸೊ ಇದರಿಂದ ನಾವು ಸಾವಯವ ಬೆಲ್ಲವನ್ನು ಮಾಡಬಹುದು. ಸಾವಯವ ಬೆಲ್ಲದ ಮಾರ್ಕೆಟ್ನಲ್ಲಿ ತುಂಬಾನೇ ಬೆಲೆ ಇದೆ. ಈಗ ಸಾಮಾನ್ಯವಾಗಿ ಈ ನೈಸರ್ಗಿಕ ಕೃಷಿಯನ್ನ ಮಾಡುವಂತ ರೈತರು ನಮಗೆ ನೋಡಿದೀವಿ ನಾವು ಸಾಕಷ್ಟು. ಈಗ ಫಸ್ಟ್ನೇ ವರ್ಷ ಅದನ್ನ ಅಳವಡಿಸ್ಕೊಳ್ತಾರೆ, ಎರಡನೇ ವರ್ಷ ಇಲ್ಲಪ್ಪ ಇದು ಯಾಕೆ ಇಳುವರಿ ಬರಲಿಲ್ಲ ಅಂತ ಮತ್ತೆ ರಾಸಾಯನಿಕಕ್ಕೆ ಹೋಗ್ತಾರೆ, ಮತ್ತೆ ಇನ್ನೊಬ್ಬ ಯಾರೋ ರೈತರು ಹೇಳಿದ್ರಂತ ಮತ್ತೆ ಮೂರನೇ ವರ್ಷಕ್ಕೆ ಮತ್ತೆ ಸಹಜ ಕೃಷಿ ಬರ್ತಾರೆ. ಅಂದ್ರೆ ಇದು ಎಷ್ಟು ಸೂಕ್ತ ಅಂತೇಳಿ ರೈತರು ಮನಸ್ಸು ಮಾಡೋಕೆ ಮೊದಲ ಮನಸ್ಸು ಮಾಡಿದರೆ ಅವ್ರು ಏನು ಬೇಕಾದರೂ ಮಾಡ್ಬೋದು. ಸೊ ನಾವೇನು ಇದನ್ನು ರೆಕಮೆಂಡ್ ಮಾಡ್ತೀವಿ, ಒಂದು ಹಿಡುವಳಿ ಏನಿದೆಲ್ಲ 1 ಎಕರೆಯಿಂದ 2 ಎಕರೆಯಿದೆ ಆ ಹಿಡುವಳಿದಾರರು ಇದನ್ನು ಫಾಲೋಅಪ್ ಮಾಡಿ ಚೆನ್ನಾಗಿರುತ್ತೆ. ಸೊ ನಾವೇ ಆಲ್ರೆಡಿ ಹೇಳ್ದಂಗೆ ದ್ವಿದಳ ಧಾನ್ಯ ಅದನ್ನು ರೊಟೇಷನ್ನಲ್ಲಿ ಏಕದಳ ಧಾನ್ಯ ಒಂದು ಮತ್ತು ಮಣ್ಣಿನ ಹೊದಿಕೆ ಆ ಥರ ಮಾಡೋದ್ರಿಂದ ಅವನು ಸಕ್ಸಸ್ಫುಲ್ ಆಗ್ತಾನೆ, ಯಾವುದೇ ರೀತಿ ಲಾಸ್ ಆಗಲ್ಲ. ಸೊ ನೀವು ಹೇಳಿದ್ರಲ್ಲ ಒಂದ್ಸಲ ಮಾಡೋದು ಒಂದ್ಸಲ ಬಿಡೋದು ಆ ಥರ ಮೈಂಡ್ ಸೆಟ್ ಇತ್ತಂದರೆ ಅವ್ರಿಗೆ ನಾವು ಇದನ್ನು ಏನು ಮನವರಿಕೆ ಮಾಡ್ತೀವಿ ಇದನ್ನು ಫಾಲೋಅಪ್ ಮಾಡಿದರೆ ಸಕ್ಸಸ್ಫುಲ್ ಆಗ್ತಾರೆ ಅಂತ ಹೇಳ್ತೀವಿ. ಇವತ್ತು ಸಹಜ ನೈಸರ್ಗಿಕ ಕೃಷಿಯಲ್ಲಿ ಬೆಳೆದಂತಹ ಹಣ್ಣು ತರಕಾರಿಗಳನ್ನು ನಾವು ಸೇವನೆ ಮಾಡೋದ್ರಿಂದ ಆರೋಗ್ಯದ ಮೇಲೆ ಅಂತಂದ್ರೆ ಸಾಕಷ್ಟು ಒಳ್ಳೆಯ ಪರಿಣಾಮ ಬೀರುತ್ತೆ, ಇದ್ರ ಬಗ್ಗೆ ಹೇಳಿ ಸರ್. ನೈಸರ್ಗಿಕ ಕೃಷಿಯಲ್ಲಿ ಬೆಳೆತಕ್ಕಂಥ ಎಲ್ಲ ಒಂದು ಪದಾರ್ಥಗಳು ಶುದ್ಧ ಮತ್ತು ಯಾವುದೇ ರೀತಿಯಾದ ಕಲ್ಮಶ ಇರತಕ್ಕಂಥ ಪದಾರ್ಥಗಳು. ಸೊ ನಾವು ಈ ರಾಸಾಯನಿಕ ಕೃಷಿಯಿಂದ ಕಂಡುಕೊಂಡಿದ್ದೇನಂತಂದ್ರೆ ನಮ್ಮ ಆಹಾರದಲ್ಲಿ ದಿನೇ ದಿನೇ ಏನಾಗುತ್ತೆ ರಾಸಾಯನಿಕ ಪದಾರ್ಥಗಳ 100% ಜಾಸ್ತಿ ಆಗ್ತಾ ಇದೆ. ಇದರಿಂದ ಸುಮಾರಾದ ರೋಗ ರುಜಿನಗಳು ಮೇ ಬಿ ದನ ಕರುಗಳಾಗಿರ್ಬೋದು, ಮನುಷ್ಯ ಆಗಿರ್ಬೋದು, ಗಿಡಗಳಿರ್ಬೋದು, ಎಲ್ಲ ಕಡೆ ಜಾಸ್ತಿ ಆಗ್ತಾ ಇದೆ. ಸೊ ಈ ಥರ ಒಂದು ಆಹಾರನ ಸೇವನೆ ಮಾಡೋದ್ರಿಂದ ಸೊ ಇದು ಒಳ್ಳೆ ಉತ್ತಮವಾದಂಥ ಒಂದು ಆಹಾರ ಅಂತ ನಾವು ಹೇಳ್ತೀವಿ. ಈಗ ಸಾಕಷ್ಟು ಕಷ್ಟಪಟ್ಟು ನಮ್ಮ ಕೃಷಿಕರು ಸಹಜ ನೈಸರ್ಗಿಕ ಕೃಷಿಯನ್ನು ತಮ್ಮ ಕೃಷಿಯಲ್ಲಿ ಅಳವಡಿಸಿಕೊಂಡು ಈ ಹಣ್ಣು ತರಕಾರಿಗಳನ್ನು ಬೆಳೆದಾಗ ಅಂತಹ ಒಂದು ಕೃಷಿಯಲ್ಲಿ ಬೆಳೆದಂತಹ ಕೃಷಿ ಉತ್ಪನ್ನಗಳಿಗೆ ಅಂದರೆ ಒಳ್ಳೆಯ ಒಂದು ಮಾರ್ಕೆಟ್ ಏನಾದರೂ ಇವತ್ತಿನ ಸ್ಥಿತಿಯಲ್ಲಿ ಇದೆಯಾ ಸರ್? ನೈಸರ್ಗಿಕ ಕೃಷಿಯಲ್ಲಿ ಬೆಳೆತಕ್ಕಂಥ ಅಲ್ಲಿ ರೈತರು ತಮ್ಮದೇ ಆದಂಥ ಒಂದು ಸಂಘ ಸಂಘಟನೆಗಳನ್ನ ಮಾಡಿಕೊಂಡು ಆ ಒಂದು ಬಂದಂಥ ಪದಾರ್ಥಗಳನ್ನು ತಮಗೆ ಎಲ್ಲಿ ಹೋಗ್ತಾರಲ್ಲ ಅಲ್ಲಿ ಕ್ಯಾರಿ ಮಾಡಿ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಈ ಥರ ನಾವು ಆರ್ಗ್ಯಾನಿಕ್ ಏನು ಸಾವಯವ ಕೃಷಿಯಲ್ಲಿ ಏನೋ ಒಂದಷ್ಟು ಇದೆ ಸರ್ಟಿಫಿಕೇಶನ್ ಆ ಥರ ಸರ್ಟಿಫಿಕೇಶನ್ ಇಲ್ಲಿಲ್ಲ. ಸೊ ಇದು ನಂಬಿಕೆಯಿಂದ ಮಾಡ್ತಕ್ಕಂಥ ಒಂದು ಕೆಲಸ ಆಗಿರೋದ್ರಿಂದ ಸದ್ಯಕ್ಕೆ ಯಾವುದೇ ರೀತಿಯ ಮಾರ್ಕೆಟ್ಟು ಆ ಥರ ಇಲ್ಲ. ಬಟ್ ನಮ್ಮ ರೈತರು ನಮ್ಮ ಒಂದು ಈ ನೈಸರ್ಗಿಕ ಕೃಷಿಯನ್ನು ಹೊಂದ್ಕೊಂಡಂಥ ರೈತರು ಅವರು ಒಳ್ಳೆಯವಾದಂಥ ಒಂದು ಉತ್ತಮವಾದಂಥ ಮಾರುಕಟ್ಟೆಯನ್ನು ಕಂಡುಕೊಂಡಿದ್ದಾರೆ. ಅವರು ಎಲ್ಲಿ ತಮಗೆ ಅನುಕೂಲ ಆಗುತ್ತಲ್ಲ ತಮ್ಮ ಒಂದು ಪ್ರಾಡಕ್ಟನ್ನು ತಮ್ಮದೇ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಅವರೇ ಅಲ್ಲೇ ಹೋಗೋಗಿ ಮಾರಿ ಬರ್ತಕ್ಕಂಥದ್ದು ಒಂದು ಇದಿದೆ. ಸೊ ಗೌರ್ಮೆಂಟಿಂದ ಯಾವುದೇ ರೀತಿಯಾದಂಥ ಒಂದು ಒಂದು ಬ್ರ್ಯಾಂಡ್ ಆಗಿರ್ಬೋದು ಆ ಥರ ಇಲ್ಲ. ಇವರೇ ತಮ್ಮ ಮಾರ್ಕೆಟನ್ನು ಕಂಡುಕೊಂಡಿದ್ದಾರೆ, ಅವರು ಸಕ್ಸಸ್ಫುಲ್ಲೂ ಆಗಿದ್ದಾರೆ. ಸೊ ನೈಸರ್ಗಿಕ ಕೃಷಿಯಲ್ಲಿ ಬೆಳೀತಕ್ಕಂಥ ಹಣ್ಣು ಹಂಪಲಗಳಾಗಿರ್ಬೋದು, ಇನ್ನೊಂದು ಧಾನ್ಯಗಳಾಗಿರ್ಬೋದು, ಇವನ್ನು ಹೇಳಿ ಸಾವಯವ ಅಥವಾ ನೈಸರ್ಗಿಕ ಕೃಷಿಯಲ್ಲಿ ಬೆಳೀತಕ್ಕಂಥ ಬೆಲ್ಲ ಆಗಿರ್ಬೋದು, ಇಂಥ ರೈತರನ್ನು ತಾವಾಗೆ ಹುಡ್ಕೊಂಡು ಬಂದುಬಿಟ್ಟು ಸೊ ಬಲ್ಕಾಗಿ ಪರ್ಚೇಸ್ ಮಾಡಿ ಅವರು ಇನ್ನೊಬ್ಬರು ಥರ್ಡ್ ಪಾರ್ಟಿಗೆ ಮಾರ್ತಕ್ಕಂಥ ಕೆಲಸಗಳು ನಡೀತಾ ಇದ್ದಾವೆ. ಸೊ ಹಿಂಗಾಗಿ ಇದು ಉತ್ತಮವಾದಂಥ ಒಂದು ಬೆಳವಣಿಗೆ ಅಂತೂ ಹೇಳ್ಬೋದು. ಸರ್, ಕೊನೆಯದಾಗಿ ಈ ಒಂದು ಸಹಜ ನೈಸರ್ಗಿಕ ಕೃಷಿಯ ಬಗ್ಗೆ ನಮ್ಮ ರೈತರಿಗೆ ಏನೊಂದು ಕಿವಿ ಮಾತು ಹೇಳ್ತೀರಾ? ಈಗ ಕೆಲವು ರೈತರು ಈ ತೋಟಗಾರಿಕೆ ಬೆಳೆಗಳಿಗೆ ಅಷ್ಟೇ ನಾವು ಅಳವಡಿಸ್ಕೊಂಡ್ರೆ ಇದರಲ್ಲಿ ಯಶಸ್ಸು ಕಾಣ್ಬೋದು ಅಂತ ಹೇಳ್ತಾರೆ, ಇಂಥ ರೈತರಿಗೆ ಏನು ಹೇಳ್ತೀರಾ? ಈಗ ನೀವು ಹೇಳಿದಂಗೆ ತೋಟಗಾರಿಕಾ ಒಂದು ಬೆಳೆಗಳಲ್ಲಿ ನಾವು ಇದನ್ನು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದೀವಿ. ಇನ್ನೂ ರೀತಿ ನಾವು ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ದ್ವಿದಳ ಧಾನ್ಯಗಳನ್ನ ನಾವು ಹೊಂದ್ಕೊಂಡು ಮಾಡ್ಬೋದು, ಏಕದಳ ಧಾನ್ಯಗಳಲ್ಲಿ ನಾವು ಹೊಂದ್ಕೊಂಡು ಮಾಡ್ಬೋದು. ಆಫ್ಟರ್ ಕನ್ವರ್ಷನ್ ಇಯರ್ ಅಂತಾರಲ್ಲ ಅವಾಗ ಏಕದಳ ಧಾನ್ಯಗಳು ಸಕ್ಸಸ್ಫುಲ್ ಆಗಿದೆ. ಸೊ ರೈತರು ಇದರಲ್ಲಿ ಹೆದರುವಂಥ ಒಂದು ಏನಿಲ್ಲ. ಸೊ ಅವರು 3-4 ವರ್ಷಗಳ ಒಂದು ಸತತ ಪ್ರಯತ್ನ ಏನಿದೆ ಅಲ್ಲ ಅದು ಎಲ್ಲಿಯೂ ಹೋಗುವುದಿಲ್ಲ. ಸೊ ಇದರಲ್ಲಿ ಸಕ್ಸಸ್ಫುಲ್ ಆಗ್ಬೋದು ಅಂತ ನನ್ನ ಒಂದು ಅಭಿಪ್ರಾಯ. ತಾಳ್ಮೆಯಿಂದ ಈ ಒಂದು ಕೃಷಿಯನ್ನು ಏನು ಮಹತ್ವ ಇದೆ, ಸೊ 4 ಚಕ್ರಗಳಿದ್ದಾವೆ, 4 ಚಕ್ರಗಳನ್ನು ಪಾಲಿಸಿದರೆ ನಿಜವಾಗ್ಲೂ ನಾವು ಒಂದು ಒಳ್ಳೆಯಾದಂಥ ಉತ್ತಮವಂಥ ಆಹಾರವನ್ನು ಸಮಾಜಕ್ಕೆ ಕೊಡ್ಬೋದು ಅಂತ ನನ್ನ ಅಭಿಪ್ರಾಯ. ಸರ್, ಈ ಸಹಜ ನೈಸರ್ಗಿಕ ಕೃಷಿ ಬಗ್ಗೆ ನಮ್ಮ ರೈತರಿಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ನಿಮ್ಮನ್ನು ಸಂಪರ್ಕ ಮಾಡೋದು ಹೇಗೆ? ನೀವು ನಮ್ಮನ್ನು ಸಂಪರ್ಕಿಸಬೇಕಾದರೆ ವಲಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರ ಬಬ್ಬೂರು ಫಾರ್ಮ್ ಹಿರಿಯೂರು. ಸೊ ನೈಸರ್ಗಿಕ ಕೃಷಿ ಯೋಜನೆ. ಸೊ ನನ್ನ ಒಂದು ದೂರವಾಣಿ ಸಂಖ್ಯೆ 8197883943. ಮತ್ತೊಮ್ಮೆ 8197883943. ಒಳ್ಳೆಯದು ಸರ್, ಇಲ್ಲೇ ತನಕ ಸಹಜ ನೈಸರ್ಗಿಕ ಕೃಷಿಯ ಬಗ್ಗೆ ಸಾಕಷ್ಟು ನಮ್ಮ ಕೃಷಿಕರಿಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ

ಮೂಡಿ ಬರ್ತಾನೆ ಚಂದಿರಾಮ.